1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ಕೇಳುಗರೆ, ಇದೊಂದು ಪ್ರಕಟಣೆ. ತೋಟಗಾರಿಕೆ ತರಬೇತಿಗೆ ಅರ್ಜಿ ಆಹ್ವಾನ. 2022-23 ಸಾಲಿಗಾಗಿ ಕಲಬುರಗಿ ಜಿಲ್ಲೆಯ ರೈತರ ಮಕ್ಕಳಿಗಾಗಿ ಚಂದ್ರಂಪಳ್ಳಿ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ 10 ತಿಂಗಳ ತೋಟಗಾರಿಕೆ ತರಬೇತಿಯನ್ನು ನೀಡಲು ಆಯೋಜಿಸಿದ್ದು, ತರಬೇತಿಯು ದಿನಾಂಕ 5 ಮೇರಿಂದ ಪ್ರಾರಂಭವಾಗಲಿದೆ. ತರಬೇತಿ ಪ್ರವೇಶ ಬಯಸುವ ಅಭ್ಯರ್ಥಿಗಳು ತಂದೆ ಅಥವಾ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಜಮೀನು ಹೊಂದಿರಬೇಕು ಹಾಗೂ ಸ್ವಂತ ಸಾಗುವಳಿ ಮಾಡುತ್ತಿರಬೇಕು. ಈ ಬಗ್ಗೆ ಪಹಣಿಯನ್ನು ನೀಡುವುದು ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ ಎಸ್ಎಸ್ಎಲ್ಸಿ ಕನ್ನಡ ವಿಷಯದೊಂದಿಗೆ ಪಾಸಾಗಿರಬೇಕು, ದೃಢಕಾಯರಾಗಿರಬೇಕು. ವಯೋಮಿತಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 33 ವರ್ಷ ಮೀರಿರಬಾರದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 33 ವರ್ಷದಿಂದ ಗರಿಷ್ಠ 65 ವರ್ಷ ಮೀರಿರಬಾರದು ಹಾಗೂ ಇತರರಿಗೆ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 30 ವರ್ಷಗಳು ಮೀರಿರಬಾರದು. ಅಲ್ಲದೆ ಅರ್ಜಿಯಲ್ಲಿ ಕೇಳಿರುವ ಎಲ್ಲಾ ವಿಷಯಗಳಿಗೂ ಪೂರ್ಣವಾದ ಮತ್ತು ಸರಿಯಾದ ವಿವರಣೆಯನ್ನು ಕೊಡಬೇಕು. ಅಭ್ಯರ್ಥಿಗಳು ಜಾತಿ ಪ್ರಮಾಣಪತ್ರ, ಗ್ರಾಮೀಣ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು ಡಿಸ್ಚಾರ್ಜ್ ಬುಕ್ ಕಾಪಿ, ಪರ್ಸನಲ್ ಪೆನ್ಷನ್ ಆರ್ಡರ್ ಕಾಪಿ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಐಡಿ ಕಾರ್ಡ್ ಕಾಪಿ ಹಾಗೂ ಇತರೆ ಪ್ರಮಾಣಪತ್ರಗಳು ಇದ್ದಲ್ಲಿ ಅರ್ಜಿ ಜೊತೆ ಲಗತ್ತಿಸಬೇಕು. ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದೃಢೀಕರಣ ಸರ್ಟಿಫಿಕೇಟ್ ಮತ್ತು 2 ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಸಹಿತವಾಗಿ ದಿನಾಂಕ 16 ಏಪ್ರಿಲ್ ಸಂಜೆ 5 ಗಂಟೆಯೊಳಗೆ ತೋಟಗಾರಿಕಾ ಉಪನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕಲಬುರಗಿ ಇವರ ಕಚೇರಿಗೆ ಕಚೇರಿಯ ವೇಳೆಯಲ್ಲಿ ಸಲ್ಲಿಸಬೇಕು. ಅರ್ಜಿಗಳನ್ನು ಇಲಾಖೆಯ ವೆಬ್ಸೈಟ್ ಹಾರ್ಟಿಕಲ್ಚರ್ DIRನಲ್ಲಿಯೂ ದಿನಾಂಕ March 15-16 ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ಜಿಲ್ಲೆಯ ತೋಟಗಾರಿಕೆ ಉಪನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರು ಕಲಬುರಗಿ ಎಲ್ಲಾ ತಾಲೂಕಿನ ತೋಟಗಾರಿಕಾ ಕಚೇರಿಯಲ್ಲಿ ಅರ್ಜಿ ಪಡೆಯಬಹುದು. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ರೂಪಾಯಿ 30, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ರೂಪಾಯಿ 15 ಮೌಲ್ಯದ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅನ್ನು ತೋಟಗಾರಿಕಾ ಉಪನಿರ್ದೇಶಕರು ಕಲಬುರಗಿ ಇವರ ಹೆಸರಿನಲ್ಲಿ ಪಡೆದು ಅರ್ಜಿ ಜೊತೆಗೆ ಲಗತ್ತಿಸಬೇಕು. ಹೆಚ್ಚಿನ ಮಾಹಿತಿಯನ್ನು ಕಚೇರಿಯ ದೂರವಾಣಿ ಸಂಖ್ಯೆ 08472229479 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08472229479 ಇದರಿಂದ ಪಡೆದು ರೈತರು ಮಕ್ಕಳು ಇದರ ಪ್ರಯೋಜನ ಪಡೆಯಬೇಕೆಂದು ಕೋರಲಾಗಿದೆ. April 18 ಬೆಳಗ್ಗೆ 10 ಗಂಟೆಗೆ ತಮ್ಮ ಮೂಲ ದಾಖಲೆಗಳೊಂದಿಗೆ ತೋಟಗಾರಿಕಾ ಉಪನಿರ್ದೇಶಕರು ಕಲಬುರಗಿ ಇವರ ಕಚೇರಿಯಲ್ಲಿ ಸಂದರ್ಶನಕ್ಕಾಗಿ ಹಾಜರಾಗಲು ತಿಳಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ಕೇಳಿ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ದೇವಿ ಮಹಾತ್ಮೆ. ಶ್ರೀಗೌರಿ ಸದಾ ಸೋಮ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಸಾರಥಿ ಬುದ್ಧಿ, ನಿನ್ನ ತ್ರಾಣ ಪ್ರವೀಣ ಚತುರತಿಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಹೇಗಪ್ಪ ಈ ಕೋಯನ್ನ ಮಾತಿಗೆ ನಂಬು ನಂಬು ಈ ಸಂಭ್ರಮದ ಕಾಲದಲ್ಲಿ ಕೊಡುವೆನು. ಹಿಡಿ ಹಿಡಿ ಕೊಡುವಂತವರಾಗಿರಿ. ಬಹು ಸಡಗರದಿಂದ ಒಪ್ಪುವ ಕಡೆಯ ಕಂಟಕ ನಿನ್ನ ಕೊರಳು ಹೊಳ ಧರಿಸಿಕೊಂಡು ಎಲ್ಲ ಆತ್ಮನ ಶಿರಸಾವಹಿಸು ಕಂಡಿ ಆ ಸಾರಥಿ. ಅಗತ್ಯವಾಗಿ ಶಿರಸಾವಹಿಸ್ತೀನಿ. ಎರೈ ಸಾರಥಿ ಬುದ್ಧಿ, ಎನ್ನ ಪರಾಕ್ರಮದ ಹೆಸರ ಉಸಿರುವಿನ ಕೇಳು ಕೇಳು ಕೇಳುವ ಸ್ವಲ್ಪ ಧೈರ್ಯ ಮತಾಳು. ಬ್ರಹ್ಮಾಂಡ ಮಂಡಲದೋಳು ಚಂಡ ಪ್ರಚಂಡ ತ್ರಿಲೋಕದ ಅಣ್ಣರಿಗೆ ಈ ಕೋಯನ್ನ ಕೊರದ ಅವಳಿ ತಿಕ್ಷಣದ ಕಾಲ ಗಗ್ಗರಿಯ ಘನ ಸರ್ವ ಉಲ್ಲಾಸದ ಮೆಲ್ಲನೊಡಿಗೆ ಆಕಾಶ ಒದರಿತು, ತಾರೆಗಳು ಉದರಿದು ಮತ್ತು ಸಪ್ತ ಸರಣಿಗಳು ಕೇರಿದವು ಅಲಾಡಿದವು. ಎರೈ ಸಾರಥಿ ಬುದ್ಧಿ, ಕಡು ಭಯಂಕರವಾಗಿರ್ಪ ಈ ಕೋಯನ್ನ ಕರದಳು ಒಪ್ಪುವ ಖಡ್ಗ ಕಟಾರಿ ಕೈ ಚೂರಿಗಳ ಹೊಳಪಕ್ಕೆ ಅರಕ್ಕೆನ್ನುವ ತಟ್ಟಿದ ಪ್ರಕಾಶಿತ ಕೋಟಿ ಸಿಡಿದು ಗರ್ಜನೆಗೆ ನಿರ್ಜರ ಭಗ್ನವು ಈ ಭಾಗವಾದವು. ಗಂಟೆಯ ಖಣಿ ಖಣಿ ಎನ್ನುವ ಕಿರಿಗೆಜ್ಜೆಗಳ ನಾದಕ್ಕೆ ಫಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬೆರ್ರನೆ ಬಿಟ್ಟಿತು. ಆದಿಶೇಷನು ಮಣ್ಣು ಕಚ್ಚಲಿ ಕೋಯನ್ನು ಉಗ್ಗಟವಾದ ಕೋಪ ಆಟೋಪಕ್ಕೆ ಹೊಡೆಯುವ ಸಿಂಹ ಗರ್ಜನೆಗೆ ಜರ್ಜರಿತ ದಿಗ್ವಿಜಗಳ ಕಿರ್ರನೆ ಸೀರಿ ಬೆಳೆದು ಬಂಡಾಲು. ಹೇಗಪ್ಪ ಕರ್ಮನ ತಗ್ಗಿದನು, ಆ ಕೇಶವನ ಬಗ್ಗಿದನು, ಸೂರ್ಯಚಂದ್ರ ತಟ್ಟನೆ ಎದ್ದು ಪಲಾಯನಿಕ ಮೈಗೊಟ್ಟರು. ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನೂಗಿದನು. ರಜತಾದ್ರಿಯೊಳ ಇರುವ ಮೃಳನು ಬಿಡದ ಸುಡುಗಾಡಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕ್ರಮುಳ್ಳ ಜಗತ್ಯಾದೀಪ ಸುಂಭ ಮಹಾರಾಜನಂದ ಜಟ್ಟನೆ ಜೈಬೀರಿಯನ್ನು ಹೊಡಿ ಹೊಡಿ ಇಲ್ಲಿಂದ. ಸುಂಭ ಮಹಾರಾಜನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಬುದ್ಧಿ, ಈ ಸಭದ್ದಡಿ ಬಂದ ತಾತ್ಪರ್ಯವೇನೆಂದರೆ ಎಲ್ಲ ಮಂತ್ರಿಗಳಾದ ಚಂಡ ಮುಂಡರ ಕಸರಕರಿಸುವಂತವನ ಸಾರಥಿ ಅತಿ ಜಾಗೃತಿ. ಅಗತ್ಯವಾಗಿ ಕರೆಸ್ತೀನ್ರಿ. ಅಷ್ಟೈಸರಮಸ್ತು, ನಿಮಗಾಗಲಿ ಹೇಳುವಂತವರಾಗಿರಿ. ಸುಮ್ಮ ಮಹಾರಾಜನೇ, ಇದಕ್ಕೆ ನಾವು ಆದ್ರೆ ಹೇಳ್ತೇನೆ ಕೇಳುವಂತವನ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. ಇನ್ನು ಮೇಲೆ ಈ ರೂಢಿಯೊಳಗೆ ನಿಮಗೆ ಯಾರು ಹೇಳಿಲ್ಲದಂತಾಯಿ. ಶಹಬ್ಬಾಶ್. ಕಾರಣ ಇಂದಿನ ದಿನದೋಳು ಹಿಮಾಲಯ ಪರ್ವತಕ್ಕೆ ಭೇಟಿಗೆ ಹೋಗಿ. ಅಲ್ಲಿಯ ಗಂಡ ಬೇರುಂಡ ಸಿಂಹ ಸಾರ್ದುಲ ಹುಲಿ ಕರಡಿಗಳನ್ನು ಹಿಡಿದೊಡೆದು ಈ ನಿಮ್ಮ ತೋಳು ತಿಂಡಿಗಳನ್ನು ತೀರಿಸಿಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೇ ಮಾಡಿ ಅಗ್ರಜನಾದ ಸುಂಬಾಸುರ ಮಹಾರಾಜನೇ, ಹಿಂದಿನ ದಿವಸ ನೀನು ಹೇಳಿದ ಪ್ರಕಾರ ಹಿಮಾಲಯ ಪರ್ವತಕ್ಕೆ ಹೋಗಿ ಭೇಟಿಯನ್ನು ಆಡಿ ಬರುತ್ತೇವೆ ಅಣ್ಣ. ಇದಕ್ಕೆ ಆಶೀರ್ವಾದವನ್ನು ಮಾಡುವಂತವನಾಗು. ಏನು ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿರಿ. ಈ ಸಾರಥಿ ತಡ ಮಾಡದೆ ಹಿಮಾಲಯ ಪರ್ವತಕ್ಕೆ ರಥವನ್ನು ಅತಿ ಸೂಟದಿಂದ ಬಿಡುವಂತವನಾಗು. ನೋಡು ನೋಡು, ಇಂಥ ದುರ್ದರಣ್ಯ ಪ್ರವೇಶದೋಳು ಕಾರ್ಮಿಂಚಿನಂತೆ ಹೊಳೆಯುವ ಅಂಗನಾಮಣಿಯಾದ ಸೌಂದರ್ಯವತಿ ಉಳ್ಳವರನ್ನು ಕಂಡಯ್ಯ ಅಣ್ಣಯ್ಯನೇ. ಸುಂದರಿಯಾದ ನಾರಿಮಣಿಯು ದಾರಿರುವಳೋ ಏನು, ಹತ್ತಿರ ಹೋಗಿ ಮಾತನಾಡಿಸಿ ವಿಚಾರ ಮಾಡುವಂತವನಾಗಲ ಈ ಮುಂಡಾಸೂರ ದೈತ್ಯನೆ. ತಮ್ಮನಾದ ಚಂಡಾಸೂರ ದೈತ್ಯನೆ ಶಹಬ್ಬಾಸ್, ಎಂತ ಘೋರ ಕಾನೂನದ ಈ ಕಾಂತಿಮಣಿಯಳಾದ ರಮಣಿಯನ್ನು ರೂಪವನ್ನು ನೋಡಿದವರೆ ಪಾಮರ್ತು ಏನಾಗುವುದು. ಈ ಪರಿಚಲವಿಕೆ ಉಳ್ಳ ಚಂಚಲೆಯನ್ನು ನಾನು ಹುಟ್ಟಿದ್ದರಿಂದ ಕಂಡಿಲ್ಲ. ನಮ್ಮ ಅರಸರಾದ ಸ್ವಂಬ ಮಹಾರಾಜನಿಗೆ ತಿಳಿಸೋಣ ನಡೀತಮ್ಮ ಮಾತಿನಲ್ಲಿ ಅಮ್ಮ. ಆಹೇ ಎನ್ನ ಅಗ್ರಜನಾದ ಮುಂಡಾಸೂರ ದೈತ್ಯನೆ, ನೀನು ಹೇಳಿದ ಪ್ರಕಾರ ಈ ವಾರ್ತೆಯನ್ನು ಸುಂಬಾಸೂರನಿಗೆ ಹೇಳೋಣ ನಡೆಯುವಂತವನಾಗು. ಆಹೇ ಎನ್ನ ಅಗ್ರಜನಾದ ಸುಂಬಾಸೂರ ಮಹಾರಾಜನೇ, ಇಂದಿನ ದಿವಸ ನೀನು ಹೇಳಿದ ಪ್ರಕಾರ ಮುಂದಾರ ಪರ್ವತ ಜಲಾಂಧರ ಮಾಧವ ಗಂಧಗಿರಿ ಗೌವಾರ ಕಂದರಗಳನ್ನು ಹೊಕ್ಕು ಹಲವು ಮೃಗಗಳನ್ನು ತಿವಿದು ಬರುತ್ತಿರುವ ಆ ಮಾರ್ಗದಲ್ಲಿ ಸಹಪ್ಪಾಸ್ ಹಿಮಾಲಯ ತಪ್ಪಲದೋಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಈ ತ್ರಿಭವನದೋಳು ಸುಂದರವಾದ ಸಹಪ್ಪಾಸ್ ಸಹಪ್ಪಾಸ್ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹೆಚ್ಚೆ ಮಾಡಿ ನಿರ್ಮಿಸಿದ್ದಾನೆ. ಆಹೇ ಅಣ್ಣಯ್ಯನೇ, ಆಹೇ ಚಂಡರಕ್ಕಸನೇ, ಕರಿಗಳೋಳು ಐರಾವತವೇ ರತ್ನವು, ಕುದುರೆಗಳೋಳು ಅಶ್ವೇಗವೇ ರತ್ನವು, ಸಹಪ್ಪಾಸ್ ಹೂವಿನೋಳು ಪಾರಿಜಾತವೇ ರತ್ನವು, ಕುಜಬಲ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು. ಸಹಪ್ಪಾಸ್ ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಹಲವು ರತ್ನವು ನಿನ್ನ ಬಳಿ ಇರಲಿಕ್ಕಾಗಿ ಸಹಪ್ಪಾಸ್ ಕಾರಣ ಬಂಗಾರದ ಕಾಂತಿಯೋಳು ಆ ಶ್ರೀರತ್ನವು ನಿನ್ನ ಅರಮಂದಿರಗಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಸುಂಬಾಸೂರನೇ ಮಹಿಪಾಲನೆ. ಚಂಡರಕ್ಕಸನೇ ಶಹಬ್ಬಾಸ್ ಶಹಬ್ಬಾಸ್, ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವರು. ಶಹಬ್ಬಾಸ್ ಮಣದಿ ನಡೆಸಿದ್ದರೆ ಬಾಪರೆ ಸುಂಬಾಸೂರನ ಹೆಸರಿದ್ದು ಸ್ವಾರ್ಥಕವೇನು? ಚಂಡ ಮುಂಡರೆ ಶಹಬ್ಬಾಸ್ ದಡವ್ಯಾತಕ್ಕೆ ಈಗಲೇ ನೀವು ಹೋಗಿ ಆ ನಾರಿಮಣಿಯನ್ನು ಹಿಡಿತರುವಂತವರಾಗಿರಿ. ಚಂಡ ಮುಂಡರೆ ಮಹಾಪ್ರಚಂಡರಿ. ಇಲ್ಲಿಗೆ ಬಂದವರು ತಾಯಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಸಾರಥಿ ಶ್ರೀಮದ್ಭವನ ಬ್ರಹ್ಮಾಂಡ ನವಕಾಂಡ ಫಂಡಗಳೆಂಬ ಅಕ್ಕಿಳ ಅಂಡ ಕೋಟಿ ದ್ರವ ಮಂಡಲಕ್ಕಾಧಾರವಾದ

ಈಕೋ ನನ್ನ ಮಾತನ್ನು ನಂಬುವಳಾಗು, ಇಲ್ಲದಿದ್ದರೆ ಈ ಕ್ಷಣಾರ್ಧದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಅಂಶಿ ರಕ್ತವಂ ಕಾರಿಸುವೆ. ನಿನ್ನನ್ನು ಕಾಳಗದಿಂದ ಜಯಿಸಿ ಕೈಸೆರೆಯಾಗಿ ಅರಗಳಿಗೆ ಒಳಗಾಗಿ ನಮ್ಮ ಜ್ಞಾನವೇಶ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ. ವ್ಯರ್ಥ ಮರ್ಯಾದೆಯಂ ಎನ್ನ ಕೈಯೊಳಗೆ ಕಳೆದುಕೊಳ್ಳಬೇಡ ಮೂಡರೇ. ಎಲೈ ನೀಚ ರಾಕ್ಷಸರೆ, ಕಾಡಿ ಬಿಚ್ಚಿಗೆ ಬೀಳುವ ಪತಂಗದ ಮರಿಯಂತೆ ಬಿಚ್ಚಿಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡುವಿ. ಇಕೋ ಎನ್ನ ನಿನ್ನ ಕರ್ಣಾಂತರ ದ್ವಾರಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ಹೇ ನೀಚ ರಾಕ್ಷಸನೆ, ಇಕೋ ಎನ್ನ ಭೀಕರಕ್ಕೆ ನವದೀಪ ಸಪ್ತ ಶರಣಿಗಳು ಕೇರಿದವು. ಇಂತ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡೆಯ ಮೂಡ ಪರದೇವಿ, ಎಲೈ ನೀಚ ರಕ್ಕಸನೆ, ನಿಸುಂಬ ಸುಂಬನ ಕಾಲಾಳುಗಳೆಂದು ಅವನ ಅನ್ನವನ್ನು ತಿಂದು ಬೀಳುವ ನಾಯಿಗಳೇ, ಏತಕ್ಕೆ ಇಲ್ಲಿ ಒದರಡಿದರೆ ಫಲವಿಲ್ಲ. ಮೊದಲು ನನ್ನ ಜೊತೆಗೆ ಬಿದ್ದ ಮಾಡಿ ಕಾದಾಡಿ ಗೆದ್ದುಕೊಂಡು ಹೋಗುವಂತೆ. ಎಲೈ ಮೂಡ ಪರದೇವಿ, ತಡ ಮಾಡದ ಬಿದ್ದಕ್ಕೆ ನಿಲ್ಲುವಂತವಳಾಗಿ ಗೆದ್ದು ನೋಡು,